తుంగ మహాకాయ కోటి సూర్య సమప్రభ నిర్విఘ్నం కురు మే దేవ సర్వకార్యేషు సర్వదా. వక్రతుండ మహాకాయ కోటి సూర్య సమప్రభ నిర్విఘ్నం కురు మే దేవ సర్వకార్యేషు సర్వదా. మొదలుంది పెని నగే గణనాథ దేవ వంది పేని నగే గణనాథ మొదలొంది పేని నగే గణనాథ దేవ వంది పేని నగే గణనాథ. బంద విఘ్న ఘడ కళే గణనాథ దేవ బంద విఘ్న ఘడ కళే గణనాథ బంద విఘ్న కళే గణనాథ ಬಂದಿ ಪೇನಿ ನಗೆ ಗಣನಾಥ ಮೊದಲೊಂದಿ ಪೇನಿ ನಗೆ ಗಣನಾಥ ಬಂದಿ ಪೇನಿ ನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಗಣನಾಥ. ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ ಗಣನಾಥ ಒಂದಿ ಪೇನಿ ನಗೆ ಗಣನಾಥ ಮೊದಲೊಂದಿ ಪೇನಿ ನಗೆ ಗಣನಾಥ ಒಂದಿ ಪೇನಿ ನಗೆ ಗಣನಾಥ. ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ದೇವ ಗಣನಾಥ ಸಂದರಣದಲ್ಲಿ ಗಣನಾಥ ಒಂದಿ ಪೇನಿ ನಗೆ ಗಣನಾಥ ಮೊದಲೊಂದಿ ಪೇನಿ ನಗೆ ಗಣನಾಥ ಒಂದಿ ಪೇನಿ ನಗೆ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ದೇವ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ ಮೊದಲೊಂದಿ ಪೆನಿನಗೆ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ದೇವ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ಒಂದಿ ಪೇನಿ ನಗೆ ಗಣನಾಥ ಮೊದಲೊಂದಿ ಪೇನಿ ನಗೆ ಗಣನಾಥ ಒಂದಿ ಪೇನಿ ನಗೆ ಗಣನಾಥ ಮೊದಲೊಂದಿ ಪೇನಿ ನಗೆ ಗಣನಾಥ ದೇವ ಒಂದಿ ಪೇನಿ ನಗೆ ಗಣನಾಥ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರ ಸಮುದ್ರ ತುಂಡ ಮಹಾಕಾಯ.